ಆಕಾಶವಾಣಿ ಭದ್ರಾವತಿ ನಿಲಯದ ಸಂಜೆಯ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು ಅಂದರೆ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30:22. ಇನ್ನು ಮುಂದೆ ಕೇಳಿ ಕಿಸಾನ್ ವಾಣಿ. ಆರೋಗ್ಯಕರ ದೇಶ ನಿರ್ಮಾಣ ಸರ್ಕಾರದ ಗುರಿ. ಸದೃಢ ಭಾರತ ನಿರ್ಮಾಣ ಮಾಡಲು ನೀವು ಸರ್ಕಾರದ ಜೊತೆ ಕೈಜೋಡಿಸಲು ಬಯಸುತ್ತೀರಾ? ನಿಮಗಿದೋ ಸರ್ಕಾರದ ಕರೆ. ಕೋವಿಡ್-19 ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ, ನಿಮ್ಮ ಕುಟುಂಬ, ಸ್ನೇಹಿತರು, ಸಮುದಾಯವನ್ನು ಪಾಲಿಸಲು ಉತ್ತೇಜಿಸಿ. ಕೋವಿಡ್-19 ಲಸಿಕೆ ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ. ಕೋವಿಡ್-19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಲೆನಾಡಿನ ಕೃಷಿ, ಈ ಕುರಿತು ಹೊಸನಗರ ತಾಲೂಕು ಮುತ್ತನಾಳ ಗ್ರಾಮದ ಗುರುಮೂರ್ತಿ ಇವರೊಡನೆ ಸಂದರ್ಶನ. ಹೊಸನಗರ ತಾಲೂಕು ಮುತ್ತಲ ಗ್ರಾಮದ ಗುರುಮೂರ್ತಿ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಗುರುಮೂರ್ತಿಗಳೇ. ನಮಸ್ತೆ. ನಮಸ್ತೆ ಸರ್. ಸಾಮಾನ್ಯವಾಗಿ ಒಂದು ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಕಾಡುತ್ತೆ. ಎಲ್ಲೋ ಇರ್ತಾರೆ, ಕಾಲೇಜ್ ಪ್ರೊಫೆಸರ್ ಆಗಿರ್ತಾರೆ, ಸಾಫ್ಟ್ವೇರ್ ಮಾಡ್ತಾ ಇರ್ತಾರೆ, ಅವ್ರ ಹತ್ರ ಸಿಕ್ಕಾಪಟ್ಟೆ ದುಡ್ಡಿರುತ್ತೆ. ಯಾವುದೋ ಒಂದು ಹಳ್ಳಿಗೆ ಬರ್ತಾರೆ, ಹಳ್ಳಿಗೆ ಬಂದು ಒಂದು 10-15 ಎಕರೆ ತೋಟ ತಗೊಳ್ತಾರೆ, ಇಲ್ಲ ಜಮೀನ್ ತಗೊಂಡು ತೋಟ ಮಾಡಿಸೋದಿಕ್ಕೆ ಹೋಗ್ತಾರೆ. ಇವರನ್ನ ನಾವು ಕೃಷಿಕರು ಅಂತ ಕರಿಬೇಕೋ ಅಥವಾ ಅಲ್ಲಿ ಮೂಲ ಮುಂಚೆಯಿಂದನೋ ಪರಂಪರಾಗತವಾಗಿ ಮಾಡ್ಕೊಂಡ್ ಬಂದಿರೋರನ್ನ ಕೃಷಿಕರು ಅಂತ ಕರಿಬೇಕೋ, ಈ ಒಂದು ಜಿಜ್ಞಾಸೆ ಬಹಳ ಜನಕ್ಕಿದೆ. ಇದನ್ನ ಹೇಗೆ ವಿಷದವಾಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀರಿ ಗುರುಮೂರ್ತಿಗಳೇ? ಸರಿ, ಕೃಷಿ ಅಂತಕ್ಕಂಥದ್ದು ಅದರಿಂದನೇ ಜೀವನ ಕಂಡ್ಕೊ ಬಂದಿರತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ಹಳ್ಳಿಗಾಡುಗಳಲ್ಲಿ ಏನಾಗ್ಬಿಟ್ಟಿದೆ, ಬಡವರ ಸಂಖ್ಯೆ ಜಾಸ್ತಿ, ಆರ್ಥಿಕ ಮುಗ್ಗಟ್ಟನ್ನು ಎದುರಿಸತಕ್ಕಂಥ ಕಾಲದಲ್ಲಿ ನೀವು ಹೇಳಂಗೆ ಕೆಲವರು ಹೊರಗಡೆ ಹೋಗಿ ಏನೋ ಬೇರೆ ಬೇರೆ ರೀತಿಯಲ್ಲಿ ಸಂಪಾದನೆ ಮಾಡಿ ಅಲ್ಲಿ ಕೆಲವೊಂದಿಷ್ಟು ಅವರ ಜೀವನ ಕ್ರಮದಲ್ಲಿ ವ್ಯತ್ಯಾಸಗಳಾದಾಗ ಅವರೇನ್ ಮಾಡ್ತಾರೆ, ಇತ್ತ ಗ್ರಾಮಗಳಲ್ಲಿ ಬಂದು ಜಮೀನುಗಳನ್ನ ಬೇಕಾಬಿಟ್ಟು ಖರೀದಿ ಮಾಡೋದು. ಆ ಖರೀದಿ ಮಾಡಿರ್ತಕ್ಕಂಥ ಜಮೀನುಗಳಲ್ಲಿ ಶುಂಠಿ ಅಂತ ಒಂದು ಮಾರಕ ಬೆಳೆಗಳನ್ನ ಹಾಕಿ ಪರಿಸರವನ್ನು ಹಾಳು ಮಾಡ್ತಕ್ಕಂಥದ್ದು ಮೂಲ ಕೃಷಿಕರಿಗೆ ತುಂಬಾ ಒಂದು ನೋವಿನ ಸಂಗತಿ ಸರ್. ಯಾಕೆಂದ್ರೆ ಮಣ್ಣಿನ ಪೌಷ್ಟಿಕತೆ ಹಾಳಾಗುತ್ತೆ, ರಾಸಾಯನಿಕ ಬಳಸಿ ವಾತಾವರಣ ಹಾಳಾಗಿರುತ್ತೆ. ಅದನ್ನೆಲ್ಲ ಹೊರತುಪಡಿಸಿ ಮೂಲತಃ ಒಂದು ಗ್ರಾಮದಲ್ಲಿ ಯಾರು ಮೂಲ ಕೃಷಿಕರು ಇರ್ತಾರೆ ಅವರು ಬಹುಶಃ ಹೊರಗಡೆ ಎಲ್ಲೂ ಹೋಗಲ್ಲ, ಬೇರೆ ಕಡೆ ಜಮೀನು ಕೂಡ ಖರೀದಿ ಮಾಡಲ್ಲ. ಜಮೀನು ಖರೀದಿ ಮಾಡೋರು ಪ್ರತಿಯೊಬ್ಬರು ಕೂಡ ನಾವು ಆಲೋಚನೆ ಮಾಡಿ ನೋಡಿದವಾಗ ಅವರು ಅದನ್ನೊಂದು ಬಿಸ್ನೆಸ್ ಆಗಿ ತಗೊಳ್ತಾರೆ ಬಿಟ್ರೆ ನಾವು ಮೂಲಭೂತ ಕೃಷಿಯಿಂದ ನಾವು ಜೀವನ ಮಾಡಬೇಕು ಮತ್ತೆ ನಮ್ಗೆ ಅವಶ್ಯಕತೆ ಅಷ್ಟನ್ನು ಮಾತ್ರ ನಾವು ತಗೊಳ್ಬೇಕು ಅನ್ನೋ ನಿಟ್ಟಲ್ಲಿ ಯಾರು ಯೋಚನೆ ಮಾಡೋದಿಲ್ಲ ಸರ್. ಬರೋದು ಒಂದಿಷ್ಟು ಜಮೀನು ತಗೊಳ್ಳೋದು, ಅಲ್ಲಿ ಏನೇನೋ ಬೆಳೆಗಳನ್ನ ಹಾಕೋದು, ಪರಿಸರ ಹಾಳು ಮಾಡೋದು, ಮತ್ತೆ ಯಾರಿಗೂ ಮಾರು ಹೋಗ್ಬಿಡೋದು. ಇದು ತುಂಬಾ ನಮ್ಗೆ ಮಾರಕವಾಗಿ ಕಾಣಿಸ್ತದೆ ಸರ್ ಹಳ್ಳಿಗಳ ಜನರಿಗೆ. ನೀವು ಶುಂಠಿ ಅಂತ ಹೇಳಿದ್ರೆ ಶುಂಠಿನಲ್ಲಿ ಎರಡು ತರ ಹೇಳ್ತಾರೆ, ಒಂದು ಇದು ಔಷಧೀಯ ಸಸ್ಯವೂ ಹೌದು, ಎರಡನೇದು ಅದು ಲಾಭದಾಯಕವೂ ಹೌದು ಅಂತ ಹೇಳಿ. ನೀವು ಶುಂಠಿ ಬೆಳೆಯೋದ್ರಿಂದ ಭೂಮಿಯ ಸಾರ ಹಾಳಾಗತ್ತೆ ಅಂತ ಹೇಳ್ತೀರಿ. ಈ ಶುಂಠಿ ಬೆಳೆನ ಯಾವ ಪ್ರಮಾಣದಲ್ಲಿ ಬೆಳಿಬೇಕು ಮತ್ತು ಯಾವ ಜಾಗದಲ್ಲಿ ಬೆಳಿಬೇಕು? ಶುಂಠಿ ಸರ್ ಅದು ಕೂಡ ನಾವು ಪೂರ್ವಿಕರ ಕಾಲದಿಂದ ಬೆಳಕ ಬಂದಿರೋ ಬೆಳೆನೆ. ಆಗ ಅದ ಏನಂತಂದ್ರೆ ಸ್ವಲ್ಪ ಲಿಮಿಟ್ ಆಗಿ ಇಟ್ಕೊಂಡಿದ್ರು ಜನ, ಅದನ್ನ ಬಿಸಿನೆಸ್ ಆಗಿ ಮಾರ್ಪಾಡು ಮಾಡ್ಕೊಂಡಿರ್ಲಿಲ್ಲ. ಸಾಂಬಾರಿಗೆ ಬಳಕೆ ಮಾಡ್ತಿದ್ರು, ದಿನನಿತ್ಯ ಅವರ ಜೀವನಕ್ಕೂ ಬೇಕಾಗಿತ್ತು, ಅಡುಗೆಗೆಲ್ಲ ಬೇಕಾಗಿತ್ತು. ಅದನ್ನೊಂದು ಆರ್ಥಿಕ ಬೆಳೆ ಅಂತ ಪರಿಗಣನೆ ಮಾಡಿ ಬೆಳೀತಾ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಈ ಕೇರಳದಿಂದ ಸ್ವಲ್ಪ ಜನ ಬಂದು ಇಲ್ಲೆಲ್ಲ ಲೀಸಿಗೆ ಜಮೀನನ್ನ ತಗೊಳ್ಳೋದು, ಹಾಗೆ ಅದರಲ್ಲಿ ವಿಪರೀತ ಕೆಮಿಕಲ್ಗಳನ್ನ ಹಾಕಿ ಭೂಮಿಯನ್ನು ಹಾಳು ಮಾಡೋದು, ಕಾಡನ್ನು ಕಡಿಯೋದು, ಅದು ಒಂದ್ಸರಿ ಬಳಕೆ ಆಗಿರೋ ಭೂಮಿ ಮತ್ತೆ 5 ವರ್ಷ ಏನು ಬೇರೆ ಯಾವುದೇ ಬೆಳೆಯನ್ನು ಮಾಡಲಿಕ್ಕೆ ಬರದಿರೋ ಪರಿಸ್ಥಿತಿಗೆ ತಂದಿಟ್ಬಿಟ್ಟು ಆ ಲೀಸಿ ಮುಗ್ದಾದ ನಂತರ ಅವರಿಲ್ಲಿಂದ ಹೊರಟೋಗ್ಬಿಡೋದು ಸರ್. ಹಾಗಾಗಿ ನಾನು ಹೇಳೋದೇನಂತಂದ್ರೆ, ಅದೊಂದು ಸಾಂಬಾರು ಪದಾರ್ಥಕ್ಕೆ ಬೇಕಾಗಿರ್ತಕ್ಕಂಥ ಸಾಂಬಾರು ಬೆಳೆ ಬಿಟ್ರೆ ಅದೊಂದು ವಾಣಿಜ್ಯ ಬೆಳೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ವಾಣಿಜ್ಯ ಬೆಳೆ ಆದರೂ ಕೂಡ ಅದರಲ್ಲಿ ನಿರ್ದಿಷ್ಟವಾದ ಆದಾಯವನ್ನು ನಾವು ನಿರೀಕ್ಷೆ ಮಾಡೋದು ತುಂಬಾ ಕಷ್ಟ. 1 ವರ್ಷ ಶುಂಠಿ ಆದ್ರೆ ಮತ್ತೊಂದು ವರ್ಷ ಅದು ಹೋಗೇ ಹೋಗುತ್ತೆ, ಅದಕ್ಕೆ ವಿಪರೀತ ರೋಗ ಕೂಡ ಬರುತ್ತೆ. ಅದರಿಂದ ಯಾವುದೋ ಗೊಬ್ಬರದ ಅಂಗಡಿಯವರಿಗೆ ಇಂಥವರಿಗೆ ಆದಾಯ ಬರುತ್ತೆ ಬಿಟ್ರೆ ರೈತನಿಗೆ ನಿಜವಾಗೂ ಅದರಲ್ಲಿ ಏನು ಆದಾಯ ಇಲ್ಲ. ಅದರಲ್ಲಿ ನಾವು ಹಾಕಿರೋ ಬಂಡವಾಳಕ್ಕಿಂತ ನಮಗೆ ಖರ್ಚು ನಮಗೆ ಬರ್ತಕ್ಕಂಥ ಬಂಡವಾಳಕ್ಕಿಂತ ನಾವು ಹಾಕೋ ಬಂಡವಾಳನೇ ಜಾಸ್ತಿ ಸರ್. ಮತ್ತೆ ನಮ್ಮ ಸುತ್ತಮುತ್ತಿನ ಪರಿಸರ ಕಂಪ್ಲೀಟ್ ಹಾಳಾಗುತ್ತೆ ಸರ್ ಅದರಿಂದ. ಯಾಕೆಂತಂದ್ರೆ ಅದು ರಾಸಾಯನಿಕ ಬಳಕೆ ಮಾಡಿಯೇ ಅದನ್ನ ಶುಂಠಿ ಬೆಳೀತಕ್ಕಂಥದ್ದು. ಅದು ಯಾವುದೇ ಸ್ವಾಭಾವಿಕ ಸಾವಯವ ಗೊಬ್ಬರದಿಂದ ಅಂತೂ ಶುಂಠಿ ಬೆಳೆಯಕ್ಕಾಗಲ್ಲ ಸರ್ ಅದು. ಹಾಗಾಗಿ ಅದು ನಮ್ಮ ಪರಿಸರಕ್ಕೂ ಹಾನಿ ಮತ್ತೆ ರೈತರಿಗೂ ಹಾನಿನೇ ಅದು. ಅದರಿಂದಲೇ ಡೆವಲಪ್ ಆಗಿದ್ದೀನಿ ನಾನು, ಭಾರಿ ಸಂಪಾದನೆ ಮಾಡಿದೀನಿ ಅಂತ ಹೇಳ್ತಕ್ಕಂಥ ಒರಿಜಿನಲ್ ರೈತರು ಯಾರಿಲ್ಲ. ಬಿಸ್ನೆಸ್ ಆಗಿ ಯಾರು ಬಂದಿದ್ದಾರೆ, ಅತಿಯಾದ ಬಂಡವಾಳ ಯಾರು ಹಾಕ್ತಾರೆ, ಇವತ್ತು 10,000 ಹಾಕಿ 1 ಲಕ್ಷ ತೆಗಿಯಕ್ಕೆ ಯಾರಿಗೆ ತಾಕತ್ತಿದೆಯೋ ಅಂತವ್ರು ಮಾತ್ರ ಅದನ್ನ ಶುಂಠಿಯನ್ನು ಆಯ್ಕೆ ಮಾಡ್ಕೊಳ್ತಾರೆ ಬಿಟ್ರೆ ನಿಜವಾದ ರೈತರು ಮೂಲಭೂತವಾಗಿ ಇಲ್ಲೇ ನೆಲೆ ಊರಿರ್ತಕ್ಕಂಥ ರೈತರು ಅವ್ರು 1 ಕ್ವಿಂಟಲ್ 2 ಕ್ವಿಂಟಲ್ 5 ಕ್ವಿಂಟಲ್ ಇಷ್ಟೇ ನಡ್ತಾರೆ. ಅದನ್ನ ಬಿಸ್ನೆಸ್ ಆಗಿ ಪರಿವರ್ತನೆ ಮಾಡ್ಕೊಂಡ್ರೆ ಮಾತ್ರ 1 ಲಕ್ಷ ರೂಪಾಯಿ ಬಂಡವಾಳ ಹಾಕ್ತಾರೆ, ಜಮೀನು ಭೂಮಿ ಎಲ್ಲ ಹಾಳು ಮಾಡಿಟ್ಟು ಹೋಗ್ಬಿಡ್ತಾರೆ ಅವ್ರು ಲೀಸಿ ತಗೊಂಡು. ಅಲ್ಲ ಗುರುಮೂರ್ತಿಗಳೇ, ನೀವು ಹೇಳಿದ್ರಿ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಲೀಸಿಗೆ ತಗೊಳ್ತಾರೆ, ಲಾಭ ಮಾಡ್ಕೊಳ್ತಾರೆ, ಹೋಗ್ತಾರೆ ಅಂತ. ತಪ್ಪು ಯಾರದ್ದು ಅಂತ? ತಪ್ಪು ಸರ್, ಆರ್ಥಿಕ ಮುಗ್ಗಟ್ಟಿರ್ತದೆ ರೈತರಿಗೆ. ಇಲ್ಲಿ ಮಲೆನಾಡು ಭಾಗದಲ್ಲಿ ಬಯಲುಸೀಮೆ ಭಾಗದಲ್ಲಿ ಏನಾಗಿದೆ, ಮೂಲಭೂತವಾಗಿರ್ತಕ್ಕಂಥವ್ರು ಅಡಿಕೆ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಅಡಿಕೆ ಎಲ್ಲಾ ಜಾಗದಲ್ಲೂ ಬೆಳೆಯಕ್ಕಾಗಲ್ಲ, ಮತ್ತೆ ಅದಕ್ಕೆ ವ್ಯವಸ್ಥಿತವಾದ ನೀರ್ ಬೇಕು, ಮಣ್ಣು ಬೇಕು, ಹೀಗೆಲ್ಲ ಇರುತ್ತೆ. ಈ ಅವಿಭಕ್ತ ಕುಟುಂಬಗಳಲ್ಲಿ ಮೊದಲಿನ ಕಾಲದಲ್ಲಿ ಅದು ಆಯ್ಕಟ್ಟಿನ ಜಾಗ ಆಯ್ಕೆ ಮಾಡಿಕೊಂಡು ಒಳ್ಳೆ ಜೌಳ ಪ್ರದೇಶದಲ್ಲಿ ಅಡಿಕೆ ಬೆಳೆಯೋರು. ಈಗ ಏನಾಗ್ಬಿಟ್ಟಿದೆ, ಅದೊಂದು ಫ್ಯಾಷನ್ ಆಗ್ಬಿಟ್ಟಿದೆ. ದುಡ್ಡಿದ್ದವನು ಮಾತ್ರ ಎಲ್ಲಿ ಬ್ಯಾಣ ಬೆಟ್ಟ ಎಲ್ಲಿ ಬೇಕಾದ್ರೂ ಅಡಿಕೆ ತೋಟ ಮಾಡುವಂತ ಪರಿಸ್ಥಿತಿ ಮಲೆನಾಡಲ್ಲಿ ಬಂದಿದೆ. ಯಾಕೆಂದ್ರೆ ಬೋರೆಲ್ಲ ಬಂದಾದ ನಂತರ, ಈ ಬೋರೆಲ್ಲ ಎಷ್ಟೇ ಬಂದರೂ ಕೂಡ ಈ ಕೆಲವೊಂದಿಷ್ಟು ಜನ ರೈತರಿಗೆ ಬೋರ್ ತೆಗೆಸಲಿಕ್ಕೆ ದುಡ್ಡಿರೋದಿಲ್ಲ, ಮತ್ತೆ ಸ್ವಲ್ಪ ಪ್ರಮಾಣದ ಜಮೀನು ಹೊಂದಿರ್ತಾರೆ, ಇನ್ನೊಂದಿಷ್ಟು ಜನ ಮೂಲತಃ ಅವ್ರು ಬಡವರೇ ಆಗಿರ್ತಾರೆ. ಅಂತವ್ರಿಗೆ ಇವ್ರು ಆಮಿಷ ಬಿಡ್ತಾರೆ ಸರ್, ಬೇರೆ ರಾಜ್ಯದಿಂದ ಬಂದು ಏ ನಿಂದು ಒಂದು ಎಕರೆ ಜಾಗ ಕೊಟ್ಬಿಡಪ್ಪ, ನಿಂಗೆ 40,000 ಕೊಡ್ತೀನಿ, ನಿಂಗೊಂದು ಬೋರ್ ಹೊಡ್ಸ್ಕೊಡ್ತೀನಿ ಅಂತ ಆಮಿಷ ಬಿಡ್ತಾರೆ. ಪಾಪ ರೈತರಿಗೆ ಬಡವರಿಗೆ ಅವಶ್ಯಕತೆ ಇರುತ್ತೆ, ಆ ತರ ಮೋಸ ಹೋಗಿ ಈ ತರ ಆಗಿರ ಸರ್. ಗುರುಮೂರ್ತಿಗಳದ್ದು ಲವ್ ಮ್ಯಾರೇಜ್ ಅರೇಂಜ್ಡ್ ಮ್ಯಾರೇಜ್? ಇಲ್ಲ ಸರ್, ಅರೇಂಜ್ ಮ್ಯಾರೇಜ್. ನಮ್ದು ಈ ಅರೇಂಜ್ಡ್ ಮ್ಯಾರೇಜ್ ಆಗ್ಬೇಕಾದ್ರೆ ರೈತಾಪಿ ಕುಟುಂಬ ಹೆಣ್ಣು ಕೊಡೋದು ಹೇಗೆ ಅಂತ ಬಹಳ ಜನ ಯೋಚನೆ ಮಾಡಿದ್ರೆ ಹೆಂಗೆ, ಅಥವಾ ಸಡನ್ ಆಗಿ ಮದುವೆ ಫಿಕ್ಸ್ ಆಗೇ ಹೋಯ್ತಾ? ಹಾಗೇನಿಲ್ಲ ಸರ್, ಹಿಂದೆ ಈಗ ನಮ್ಮ ಹಳ್ಳಿ ಪ್ರದೇಶದಲ್ಲಿ ಈಗ ಒಂದು 10-15 ವರ್ಷದಿಂದ ಈಚೆ ಹಳ್ಳಿ ಹುಡುಗರೆಲ್ಲ ಬೆಂಗಳೂರು ಅಲ್ಲಿ ಇಲ್ಲಿ ಸಿಟಿ ಕಡೆ ವಲಸೆ ಹೋಗಕ್ ಸ್ಟಾರ್ಟ್ ಮಾಡಿದ್ರು ಬಿಟ್ರೆ, ಮೊದಲೆಲ್ಲ ಮ್ಯಾರೇಜ್ಗಳು ಹಳ್ಳಿ ಭಾಗದಲ್ಲಿ ತುಂಬಾ ವ್ಯವಸ್ಥಿತವಾಗಿ ನಡೀತಾ ಇದ್ವು. ಹೆಂಗೆ ಅಂತಂದ್ರೆ, ಈಗ ಅಪ್ಪ ಅಮ್ಮ ಯಾವ್ದೋ ಒಂದು ಹೆಣ್ಣು ನೋಡ್ತಿದ್ರು, ಅದಕ್ಕೆ ಏನು ನಕಾರ ಮಾಡದೆ ಮಕ್ಕಳು ಒಪ್ಕೊಳ್ತಾ ಇದ್ರು, ಆ ತರ ಪರಿಸ್ಥಿತಿ ಇತ್ತು. ಇತ್ತಿತ್ತಲಲ್ಲಿ ಏನಾಗ್ಬಿಡ್ತು ಅಂದ್ರೆ, ಹುಡುಗಿಯರು ಕೂಡ ಏನು ಒಂದು ಸಿಟಿ ಜೀವನ ಬಗ್ಗೆ ಆಸಕ್ತಿ ಜಾಸ್ತಿ ಆಯ್ತು, ಯುವಕರಿಗೂ ಕೂಡ ಅದೇ ತರ ಆಯ್ತು. ಈ ಸಂದರ್ಭದಲ್ಲಿ ಲವ್ ಮ್ಯಾರೇಜ್ಗಳು ಜಾಸ್ತಿ ಆಗ ಸ್ಟಾರ್ಟ್ ಆಯ್ತು. ಅಷ್ಟು ಬಿಟ್ರೆ ಈಗ ಹಳ್ಳಿ ಮತ್ತೆ ಸಂಪ್ರದಾಯ ಅರ್ಥ ಮಾಡ್ಕೊಂಡವರು, ಮನೆತನದ ಅರ್ಥ ಮಾಡ್ಕೊಂಡವರು, ಊರು ಕೇರಿ ಒಟ್ಟಿಗೆ ಕರೆಕ್ಟ್ ಬಾಂಧವ್ಯರು ಯಾರು, ತೀರಾ ಲವ್ ಮ್ಯಾರೇಜ್ ಬಗ್ಗೆ ಇವತ್ತಿಗೂ ಆಸಕ್ತಿ ಏನಿಲ್ಲ. ಈ ಸಿಟಿ ವಲಸೆ ಹೋಗಿರೋದ್ರಿಂದ ಹಳ್ಳಿ ಪ್ರದೇಶದಲ್ಲೂ ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇತ್ತು. ಹಾಗಾಗಿ ಅರೇಂಜ್ ಮ್ಯಾರೇಜ್ಗಳು ಇವತ್ತಿಗೂ ಹಳ್ಳಿಯಲ್ಲಿ ಒಂದು 70% ನಡೀತಾ ಇದೆ, ಎಲ್ಲೋ ಒಂದು 10-20% ಲವ್ ಮ್ಯಾರೇಜ್ ಆಗ್ಬೋದಷ್ಟೇ. ಎಲ್ಲಿ ಗುರುಮೂರ್ತಿಗಳೇ ಕೃಷಿಕರಿಗೆ ಹೆಣ್ಣೆ ಕೊಡೋದಿಲ್ಲ ಅನ್ನೋ ಪರಿಸ್ಥಿತಿ ಬರ್ತಾ ಇದೆ? ಸಾಧ್ಯನೇ ಇಲ್ಲ ಸರ್. ಈಗ ನೋಡಿ, ಅದಕ್ಕೆ ಹೇಳೋದು ಕೃಷಿಕರಿಗೆ ಹೆಣ್ಣು ಕೊಡೋದಿಲ್ಲ ಅಂತ ಒಂದು ಸ್ವಲ್ಪ ದಿವಸ, ಯಾಕಂದ್ರೆ ಹೊರಗಡೆ ಹೋಗಿ ಸಂಪಾದನೆ ಹುಡುಗರು ಯಾವಾಗ ಜಾಸ್ತಿ ಮಾಡಕ್ ಶುರುವಾದ್ರೆ ಆತರ ಮಾತು ಬಂದಿದ್ ಸಹಜ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಯ್ತು, ಈಗ ನೋಡಿ 2 ವರ್ಷದಿಂದ ಕೊರೋನಾ ಬಂದಿದೆ, ಅಲ್ಲಿ ಎಷ್ಟೇ ಲಕ್ಷಗಟ್ಟಲೆ ಸಂಪಾದನೆ ಮಾಡಿದ್ರು ಈಗ ಹಳ್ಳಿಗೆ ಬರ್ಬೇಕಾಯ್ತಾ? ಈಗ ಮತ್ತೆ ಆತರ ಒಂದ್ ಸ್ವಲ್ಪ ಡೈವರ್ಷನ್ ಆಗಿ ಮಾತಾಡ್ತಾ ಇದ್ದವರು, ಅಂದ್ರೆ ನಮ್ಗೆ ಕೃಷಿ ಮಾಡೋರಿಗೆ ನಾನು ಹೆಣ್ಣು ಕೊಡೋದಿಲ್ಲ ಅಂತ ಮಾತಾಡೋರೆಲ್ಲ ಈಗ ಕೃಷಿ ಜಮೀನು ಇರೋರನ್ನ ಹುಡುಕಿ ಹೆಣ್ಣು ಕೊಡೋ ಅಂತ ಪರಿಸ್ಥಿತಿ ಆಟೋಮೆಟಿಕ್ ಆಗಿ ಬಂತು. ಅದು ಯಾವುದು ವಾಸ್ತವ ಅನ್ನೋದು ಒಂದಲ್ಲ ಒಂದ್ ದಿವಸ ಬಯಲಿ ಬರ್ಲೇಬೇಕಲ್ಲ ಸರ್. ಹಂಗಾಗಿ ಈಗೇನಾಗಿದೆ, ಜನರು ಕೊಡೋದೇ ಇಲ್ಲ ಕೃಷಿಕರಿಗೆ ಅನ್ನೋದೆಲ್ಲ ತಪ್ಪು ಭಾವನೆ. ಹಾಗಂತ ಸರ್, ಕೃಷಿ ಮಾಡ್ತಕ್ಕಂಥವ್ರು ಯಾರು ಮದುವೆ ಆಗಿದೆ ಹಾಗಿದ್ದಾರೆ ಹೇಳಿ ನೋಡೋಣ. ಎಲ್ಲರೂ ಮದುವೆ ಆಗಿದ್ದಾರೆ, ಅದಕ್ಕೆ ಅನುಗುಣವಾಗಿ ಅವರು ಆಯ್ಕೆ ಮಾಡ್ಕೊಂಡೆ ಮಾಡ್ಕೋತಾರೆ. ಅದೆಲ್ಲ ಸುಮ್ಮನೆ ನಮ್ಮ ಕಲ್ಪನೆ ಅಷ್ಟೆ ಸರ್. ಆಯ್ತು, ನಿಮ್ಮ ಮನೆ ಹತ್ರದಲ್ಲೇ ಊರು ಹತ್ರದಲ್ಲೇ ಸಾರಾ ಸಂಸ್ಥೆ ಇದೆ, ಈ ಸಂಸ್ಥೆಗೂ ಮತ್ತೆ ನಿಮಗೂ ಹೇಗೆ ಒಂದು ಸಂಬಂಧ, ನೀವಿಲ್ಲಿಂದ ಏನು ಲಾಭಗಳನ್ನು ಪಡ್ಕೊಂಡಿದ್ದೀರಿ? ಸರ್, ನಾವು ಮೂಲತಃ ನಮ್ಮ ಮುತ್ಲಾ ಗ್ರಾಮ ಅನ್ನೋದು ಒಂದು ಸಾಂಸ್ಕೃತಿಕ ಗ್ರಾಮ ಸರ್. ಅಲ್ಲಿ ಸಾಂಸ್ಕೃತಿಕವಾಗಿ ವಿವಿಧ ಚಟುವಟಿಕೆಗಳನ್ನ ನಾವು ಮೊದಲಿಂದ ಮಾಡ್ತಾ ಇದ್ವಿ. ಹಾಗೆ ಈ ಇವರು ನಮ್ಮ ಹೆಗ್ಗೋಣಿನ ರಂಗ ಸಮೂಹದವರು ಕೂಡ ಅದೇ ಒಂದು ಸಾಂಸ್ಕೃತಿಕವಾಗಿ ಅವರು ಬೆಳೆದು ಬಂದಿರತಕ್ಕಂಥದ್ದು. ಮೊದಲಿಂದ ನಮಗೆ ಚಲನಚಿತ್ರ ನಟರಾಗಿರ್ತಕ್ಕಂಥ ಯೇಸು ಪ್ರಕಾಶ್ ಅವರಿಗೆ ನಮಗೆ ಯುವಜನ ಮೇಳಗಳ ಮುಖಾಂತರ ನಮ್ಗೆ ಕಾಂಟ್ಯಾಕ್ಟ್ ಇತ್ತು ಸರ್ ಮೊದಲಿಂದ. ಈ ನಡುವೆ ಏನಾಯ್ತು, ತಾರಾ ಸೆಂಟರ್ನವರು ಈ ಒಂದು ಸ್ವಗ್ರಾಮ ಯೋಜನೆಯನ್ನ ಆಯೋಜನೆ ಮಾಡಬೇಕು ಅಂತಕ್ಕಂಥ ಒಂದು ಪ್ಲಾನ್ ಇಟ್ಕೊಂಡ್ರು ಸರ್ ಇವರು. ಅದ್ರ ಬಗ್ಗೆ ನಮ್ಗೆ ಸವಿಸ್ತಾರವಾಗಿ ಒಂದಿನ ಯಶ್ ಪ್ರಕಾಶ್ ಅವರು ಬಂದು ನಮ್ನೆಲ್ಲ ಕೂರಿಸ್ಕೊಂಡು ಒಂದು ಚರ್ಚೆ ಮಾಡಿದ್ವಿ. ಆಗ ನಮ್ಗೆ ಇವ್ರು ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಇದು ಒಂದ್ ಸ್ವಲ್ಪ ನಮ್ ಗ್ರಾಮಕ್ಕೆ ಬೇಕಾಗಿತ್ತು, ಈ ತರದವ್ರು ಒಬ್ರು ನಮ್ಗೆ ಬೇಕಿತ್ತು, ನಮ್ ಗ್ರಾಮ ಸ್ವಲ್ಪ ಸುಧಾರಿಸಬೇಕಿತ್ತು ಅನ್ನೋದೊಂದು ನಿಟ್ಟಲ್ಲಿ ನಾವೊಂದಿಷ್ಟು ಜನ ಪ್ರಜ್ಞಾವಂತರ ಒಂದು 10 ಜನ ಸೇರ್ಕೊಂಡು ಇವರನ್ನ ಅಡ್ವೈಸ್ ತಗೊಂಡ್ವಿ, ಹೆಂಗೆ ಸರ್ ಹಿಂಗ್ ಮಾಡಿದ್ರೆ ಹೆಂಗಾಗತ್ತೆ, ನಮ್ ಗ್ರಾಮ ಅಭಿವೃದ್ಧಿ ಮಾಡಬಹುದು ಹೇಗೆ ಅಂತ. ಆ ನಿಟ್ಟಲ್ಲಿ ನಾವು ಭಾರಿ ಅತ್ಯುತ್ತಮವಾದ ಕಾರ್ಯಕ್ರಮವನ್ನು 2 ವರ್ಷದಲ್ಲಿ ಮಾಡಿದ್ವಿ ಸರ್. ಹೇಗಪ್ಪ ಅಂತಂದ್ರೆ, ಕೃಷಿ ಪೂರಕವಾಗಿರ್ತಕ್ಕಂಥದ್ದು ಒಬ್ಬ ಕೃಷಿಕನಿಗೆ ಏನ್ ಬೇಕು ಅಂದ್ರೆ ಮುಖ್ಯವಾಗಿ ನೀರು ಬೇಕಾಗತ್ತೆ, ಜಲ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಫಸ್ಟ್ ನಾವು ಜಲಭದ್ರತೆಯನ್ನು ಒದಗಿಸಬೇಕು ಅನ್ನೋ ನಿಟ್ಟಲ್ಲಿ ಗ್ರಾಮದಲ್ಲಿ ಕೆರೆಗಳು ಎಷ್ಟಿದೆವೆ ಅಂತ ಸಮೀಕ್ಷೆ ಮಾಡಿಕೊಂಡು 3 ಕೆರೆಗಳು ನಮಗೆ ಗೋಚರಿಸಿದ್ವು. ಆ 3 ಕೆರೆಗಳನ್ನು ನಾವು ಅತಿ ಕಡಿಮೆ ವೆಚ್ಚದಲ್ಲಿ ಒಂದು ಸರ್ಕಾರಿ ಅಂದಾಜಿನ ಪ್ರಕಾರ 1 ಕೆರೆ 36 ಲಕ್ಷ ರೂಪಾಯಿ ಎಸ್ಟಿಮೇಟ್ ಆಗಿರೋದು, ಅದನ್ನ ಬರೀ 3,40,000 ಮುಗಿಸಿದೀವಿ. ಅದು ಹೇಗಪ್ಪ ಮುಗಿಸಿದೀವಿ ಅಂತ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ನಮ್ಮಲ್ಲಿ ಒಂದು ಕೆರೆ ಅಂತ ಆದಾಗ ಅದು ಅಚ್ಚುಕಟ್ಟುದಾರರು ಅಂತ ಒಂದಿಷ್ಟು ಜನ ಇರ್ತಾರೆ ಸರ್, ಆ ಕೆರೆಯ ನೀರನ್ನು ಅವಲಂಬಿಸಿಕೊಂಡಿರ್ತಕ್ಕಂಥವ್ರು. ಅವ್ರನ್ನೆಲ್ಲ ಕಮಿಟಿಯೊಳಗೆ ತಗೊಂಡು ಅವರಿಂದ ಏನೇನು ಹೆಲ್ಪ್ ತಗೊಳಕಾಗತ್ತೆ ನೋಡಿದ್ವಿ. ಕೆಲವರ ಹತ್ರ ಟ್ರ್ಯಾಕ್ಟರ್ ಇತ್ತು, ಕೆಲವರ ಟಿಪ್ಪರ್ ಇತ್ತು, ಈ ತರ ಒಂದಿಷ್ಟು ವೆಹಿಕಲ್ಗಳನ್ನು ಬಳಕೆ ಮಾಡಿದ್ವಿ. ಇನ್ನು ಬಳಕೆದಾರರು ಏನಿದ್ದಾರೆ, ಅಚ್ಚುಕಟ್ಟುದಾರರು ಏನಿದ್ದಾರೆ, ಅವರು ಒಂದು ಸ್ವಲ್ಪ ಹಣಕಾಸಿನ ಸಹಕಾರನ ಅವರು ಒಂದು ಮನೆಗೆ ಇಷ್ಟು ಅಂತ ಅಂದಾಜು ಅಂದ್ರೆ ಒಂದ್ 2,000-3,000 ಒಂದ್ ಮನೆಗೆ ಹಿಂಗ್ ಹಾಕೊಂಡು ಸ್ವಲ್ಪ ಹಣಕಾಸಿನ ಸೌಕರ್ಯ ಮಾಡಿದ್ರು. ಇಲ್ಲಿಗೆ ಒಂಚೂರು ನಿಲ್ಸೋಣ ಗುರುಮೂರ್ತಿ. 36 ಲಕ್ಷದ್ದು 3.5 ಲಕ್ಷ ಅಂತ ಹೇಳಿದ್ವಿ, ಈ ಅಜಗಜಾಂತರ ವ್ಯತ್ಯಾಸ 12 ಪಟ್ಟು. ಯಾರೋ ಒಬ್ರು ಬಂದು ನಿಮ್ಮನ್ನ ಅಷ್ಟು ದೂರ ಹೆಗಲ್ ಮೇಲೆ ಕೈ ಹಾಕೊಂಡು ಕರ್ಕೊಂಡೋಗಿ, ಗುರುಮೂರ್ತಿ ಇದು 36 ಲಕ್ಷ ಆದ್ರೆ ನಿಮಗೊಂದ್ ಸ್ವಲ್ಪ ಸಿಗತ್ತೆ, ಇದನ್ನೆಲ್ಲ ಯಾಕೆ ಹಚ್ಚಿಕೊಳ್ಳಕ್ ಹೋಗ್ತೀರಿ, ನಮ್ ಜೊತೆಗಿರ್ರಿ ಅಂತ ಹೇಳಿದಾಗ ಹೇಳಿದಾರ, ಹೇಳಿದ್ರೆ ನಿಮ್ಮ ಮನೋಸ್ಥಿತಿ ಹೇಗಿತ್ತು? ಖಂಡಿತ ಇಲ್ಲ ಸರ್. ಅಂದ್ರೆ ಏನಾಗಿದೆ ಅಂದ್ರೆ, ಆತರ ಹೇಳೋರು ಇರ್ಬೋದು, ಬಟ್ ನಮ್ಮಲ್ಲಿ ಅದಕ್ಕೆ ಆಸ್ಪದನೆ ಇಲ್ಲ. ಯಾಕೆಂದ್ರೆ ನಮ್ದು ಇಡೀ ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲರೂ ಒಗ್ಗಟ್ಟಿಂದನೇ ಇರೋರು. ಮತ್ತೆ ಒಬ್ರು ಒಂದು ನಿರ್ಧಾರ ಮಾಡಿದ್ರೆ ನಾವು ಯಾರೋ ಒಬ್ಬರಿಬ್ರು ಏಕೈಕ ತಗೊಳ್ಳಲ್ಲ. ಒಂದೊಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ 16 ಸಭೆಗಳನ್ನು ಮಾಡ್ತೀವಿ, ಅದಕ್ಕೆ ಸಂಬಂಧಪಟ್ಟ ಒಂದು ಕಮಿಟಿಯನ್ನು ಇಟ್ಕೊಳ್ತೀವಿ. ಆ ಕಮಿಟಿ ಮುಖಾಂತರನೇ ಪ್ರತಿಯೊಂದು ಹಣಕಾಸಿನ ವ್ಯವಸ್ಥೆನೂ ಆ ಕಮಿಟಿಯವರೇ ಮ್ಯಾನೇಜ್ ಮಾಡಿ ಆ ಕೆರೆನ ನಮಗೆ ಬಿಟ್ಕೊಡ್ಬೇಕು. ಆ ಟೈಪ್ ಆ ಸಂಪೂರ್ಣ ಜವಾಬ್ದಾರಿ ನಾವು ಕಮಿಟಿಯವರಿಗೆ ಕೊಟ್ಟಿರ್ತೀವಿ. ಹಾಗಾಗಿ ಆತರ ಯಾರು ವೈಯಕ್ತಿಕ ಲಾಭಕ್ಕೋಸ್ಕರ ನಮ್ಮನ್ನು ಬಳಕೆ ಮಾಡ್ಕೊಳಕ್ ಅವಕಾಶನೇ ಇಲ್ಲ ಸರ್ ನಮ್ಮಲ್ಲಿ. ಹಾಗೆ ಅದು ಕೆರೆದಾಯ್ತು, ಆತರ 3 ಕೆರೆ ಮಾಡಿದ್ವಿ. ಇನ್ನೊಂದು ಕೆರೆ 27 ಲಕ್ಷ ರೂಪಾಯಿ ಎಸ್ಟಿಮೇಟ್ ಆಗಿರೋ ಕೆರೆ ಬರೀ 2,37,000 ಮಾಡಿ ಮುಗಿಸಿದೀವಿ. ಇನ್ನೊಂದು ಕೆರೆ ಅದು ಗದ್ದೆ ಮಧ್ಯೆ ಇತ್ತು, ತುಂಬಾ ನೀರಿನ ಸೋರ್ಸ್ ಇರತಕ್ಕಂಥ ಕೆರೆ, ಅದನ್ನ 1,35,000 ಮುಗಿಸಿದೀವಿ. ಹಾಗೆ 3 ವ್ಯವಸ್ಥಿತವಾದ ಕೆರೆ ಆಗಿದೆ. ಈಗ ನಮ್ಮೂರಲ್ಲಿ ಕುಡಿಯ ಬಾವಿಗಳು ಹಾಗೆ ಈ ಕೃಷಿ ಹೊಂಡಗಳೆಲ್ಲ ಅಂತರ್ಜಲ ಜಾಸ್ತಿ ಆಗ್ಬಿಟ್ಟು ಈ ವರ್ಷ ಹೈಯೆಸ್ಟ್ ಆಗಿ ನಮಗೆ ನೀರಿನ ಸವಲತ್ತಾಗಿದೆ. ರೈತರೆಲ್ಲ ಸ್ವಲ್ಪ ಉಸಿರಾಡಂಗಾಗಿದೆ ಸರ್ ನಮಗೆ. ಹಾಗೆ ಬರೀ ಅಷ್ಟಕ್ಕೆ ಬಿಡಲಿಲ್ಲ, ಆರೋಗ್ಯ ಕ್ಯಾಂಪ್ ಅನ್ನು ಮಾಡಿದ್ವಿ, ಬ್ಲಡ್ ಕ್ಯಾಂಪ್ ಅನ್ನು ಮಾಡಿದ್ವಿ, ಅಲ್ಲಿಂದ NSS ಕ್ಯಾಂಪ್ ಅನ್ನು ಮಾಡಿದ್ವಿ. ಆಮೇಲೆ ಒಂದೇ ಸೂರಿನಡಿ ಎಲ್ಲಾ ವ್ಯವಸ್ಥೆಗಳು, ರೈತರಿಗೆ ಆಧಾರ್ ಕಾರ್ಡ್ ಇರ್ಬೋದು, ಪಿಂಚಣಿ ವ್ಯವಸ್ಥೆ ಇರ್ಬೋದು, ರೇಷನ್ ಕಾರ್ಡ್ಗಳ ವ್ಯತ್ಯಾಸ ಸರಿ ಮಾಡೋದಿರ್ಬೋದು, ಇಂಥದ್ದೆಲ್ಲದನ್ನು ನಾವು ಸೈಬರ್ ಸೆಂಟರ್ನ ಊರಿಗೆ ಕರೆಸಿಬಿಟ್ಟು ಒಂದಿನ ಕಾರ್ಯಾಗಾರ ಮಾಡಿದ್ವಿ. ಅದರಲ್ಲಿ ಸಾಕಷ್ಟು ಜನ ಪ್ರಯೋಜನ ಪಡ್ಕೊಂಡಿದ್ದಾರೆ. ಹಾಗೆ ಊರಿನ ಗ್ರಾಮದಲ್ಲಿರ್ತಕ್ಕಂಥ ಹಾಳಾದ ರಸ್ತೆಗಳಿಗೆ ನಾವು ಜಿಲ್ಲಾ ಪಂಚಾಯತ್ ಲೆವೆಲಲ್ಲಿ ನಾವೆಲ್ಲ ಅರ್ಜಿಯನ್ನು ಮೂವ್ ಮಾಡಿದ್ವಿ. ಒಂದು ನ್ಯಾಯಬೆಲೆ ಅಂಗಡಿ ಆಲ್ರೆಡಿ ಅಪ್ರೂವ್ ಮಾಡಿಸಿದೀವಿ, ಹಾಗೆ ಒಂದು ದೊಡ್ಡ ಸೇತುವೆಗೆ ತಡೆಗೋಡೆಯನ್ನು ಕಟ್ಟಿಸಿದೀವಿ. ಆಮೇಲೆ 1,000 ಸಾಲು ಮರಗಳನ್ನು ನೆಡೆಸಿದೀವಿ. 2 ಎಕರೆ ಸ್ವಾಭಾವಿಕ ಅರಣ್ಯವನ್ನು ಮಾಡಿದ್ವಿ. ಈಗ ಮತ್ತೆ 5 ಎಕರೆ ನಾವು ಮಾಡಲಿಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಿದೀವಿ. ಒಂದು ಮಿಯಾವಾಕಿ ಅಂತ ಹೇಳಿ ಒಂದು ಕಿರು ಅರಣ್ಯವನ್ನು ಕೂಡ ನಾವೀಗ ಆಲ್ರೆಡಿ ಮಾಡಲಿಕ್ಕೆ ಎಲ್ಲ ತರದ ತಯಾರಿ ಮಾಡ್ಕೊಂಡಿದೀವಿ. ಹಾಗೆ ಮತ್ತೆ ಅಲ್ಲೊಂದು ಕುಟೀರವನ್ನು ಕಟ್ಟಿದೀವಿ. ಸುಮಾರು ಬೃಹದಾಕಾರದ 1,06,000 ರೂಪಾಯಿ ಖರ್ಚು ಮಾಡಿ ಒಂದು ಬೃಹದಾಕಾರದ ಇಂಗು ಗುಂಡಿಯನ್ನು ಮಾಡ್ಕೊಂಡಿದೀವಿ. ಹಾಗೆ ಇನ್ನು 25-10 ಅಡಿ ಆಳ ಆಗಲದ್ದು ಒಂದು 25 ಇಂಗು ಗುಂಡಿಯನ್ನು ಬೇರೆ ಬೇರೆ ತರದ ಕೆರೆ ಸುತ್ತಮುತ್ತ ನೀರು ಇಂಗಿಸ್ಲಿಕ್ಕೆ ಅಂತ ಮಾಡ್ಕೊಂಡಿದೀವಿ. ಹೀಗೆ ಸಾಕಷ್ಟು ಪ್ರಗತಿಪರ ಕೆಲಸವನ್ನು ಮಾಡಿದ್ದಾರೆ ಸರ್ ಈ ಸಾರ ಸೆಂಟರ್ ಅವರು. ಅವ್ರು ಬಂದಾದ ನಂತರ ನಮ್ಮ ಗ್ರಾಮದಲ್ಲಿ ಸಾಂಸ್ಕೃತಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಎಲ್ಲಾ ದಿಕ್ಕಲ್ಲೂ ನಮಗೆ ಒಂದು ಹೊಸ ಆಯಾಮವನ್ನು ಕಂಡುಕೊಟ್ಟಿದ್ದಾರೆ ಸರ್. ಈಗ ಶಾಲೆಗೆ ಸಂಬಂಧಪಟ್ಟಂಗೆ ಕೂಡ ನಾವು ಶಾಲೆಯಲ್ಲಿ ಒಂದು ಪವಿತ್ರವನ ಅಂತ ಮಾಡಿದೀವಿ. ಹಾಗೆ ಶಾಲೆಗೊಂದು ಶೌಚಾಲಯವನ್ನು ಕೂಡ ನಾವು ಈ ಸ್ವಗ್ರಾಮದ ಅಧೀನದಲ್ಲಿ NREG ಇದರಲ್ಲಿ ನಾವು ಹಣವನ್ನು ಸ್ಯಾಂಕ್ಷನ್ ಮಾಡಿಸ್ಕೊಟ್ಟಿದೀವಿ. ಮತ್ತೆ ಪವಿತ್ರವನ್ನು ಮಾಡಿದ್ದಲ್ಲಿ ಅಲ್ಲಿ ಒಂದಿಷ್ಟು ಹಣ್ಣಿನ ಗಿಡಗಳನ್ನು ಕೂಡ ಶಾಲೆ ಕಾಂಪೌಂಡ್ ಅಲ್ಲಿ ನಡೆಸಿದೀವಿ. ಹೀಗೆ ಅನೇಕ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಇವರು ಸಾರ ಸೆಂಟ್ ಮುಖಾಂತರ ನಮಗೆ ಮಾಡಿದ್ದಾರೆ. ಗ್ರಾಮ ಒಂದು ಅಭಿವೃದ್ಧಿಯತ್ತ ಹೆಜ್ಜೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಸರ್. ಸಾಮಾನ್ಯವಾಗಿ ಒಂದು ಸಮಸ್ಯೆ ಅಂದ್ರೆ ನೆಟ್ವರ್ಕ್ ಇಂದು, ಅದು ಎಲ್ಲರೂ ಹೇಳ್ತಾರೆ. ಒಂದು ಆಧುನಿಕ ರೀತಿನಲ್ಲಿ ನಾವು ಇನ್ನೊಬ್ಬರ ಜೊತೆಗೆ ಸಂವಹನ ಮಾಡಬೇಕು ಅನ್ನೋದಾದ್ರೆ ಕಷ್ಟ ಸಾಧ್ಯ ಅಂತ. ನಿಮ್ಮ ಹಳ್ಳಿನಲ್ಲಿ ಇದು ಹೇಗಿದೆ ಪರಿಸ್ಥಿತಿ? ನಮ್ಮ ಹಳ್ಳಿಯಲ್ಲೂ ಸರ್ ನೆಟ್ವರ್ಕ್ ಸಮಸ್ಯೆ ತುಂಬಾನೇ ಇದೆ. ಅಲ್ಲಿ ಒಂದು ಸ್ಟಾರ್ಟಿಂಗ್ ಅಲ್ಲಿ ನಮಗೆ BSNL ಮಾತ್ರ ಇತ್ತು. BSNL ಬಹಳ ದೂರದ ನೆಟ್ವರ್ಕ್ ಎಳಿತಾ ಇತ್ತು, ಎಲ್ಲೋ ಒಬ್ಬೊಬ್ರು ಮನೆಗೆ ಸಿಗ್ತಾ ಇತ್ತು. ಹಾಗೆ ಸ್ವಲ್ಪ ಸಮೀಪದಲ್ಲಿ ಒಂದು ಏರ್ಟೆಲ್ ಟವರ್ ಮಾಡಿದ್ರು, ಆಗ ಎಲ್ಲ ಏರ್ಟೆಲ್ ಅಂತ ಏರ್ಟೆಲ್ ಸಿಮ್ ತಗೊಂಡ್ರು. ಆ ಏರ್ಟೆಲ್ ಆಟೋಮೆಟಿಕ್ ಬಿದ್ದೋಯ್ತು, ಅದರಲ್ಲೂ ನೆಟ್ವರ್ಕ್ ಬರ್ತಾ ಇಲ್ಲ. ಈಗ ನಮ್ಗೆ ನೆಟ್ವರ್ಕ್ ಸಮಸ್ಯೆನೆ ಸರ್. ಹಿಂಗೆ ಈಗ ಜಿಯೋ ಅಂತ ಬಂದಿದೆ, ಅದ್ರ ಸ್ವಲ್ಪ ದಿನ ರನ್ನಿಂಗ್ ಅಲ್ಲಿ ಇದೆ, ಅದಿನ್ನೇನಾಗುತ್ತೋ ಗೊತ್ತಿಲ್ಲ. ಆತರ ಒಟ್ಟಾರೆ ನೆಟ್ವರ್ಕ್ ಇಲ್ಲ ಸರ್, ನಮ್ ಗ್ರಾಮದಲ್ಲಿ ನೆಟ್ವರ್ಕ್ ತುಂಬಾ ಕಡಿಮೆ ಇದೆ. ಆಯ್ತು ಗುರುಮೂರ್ತಿಗಳೇ, ಕೊನೆದಾಗಿ ಕೃಷಿನಲ್ಲಿ ನೀವು ಏನು ಸಾಧನೆ ಮಾಡಬೇಕು ಅಂತಿದ್ದೀರಿ? ನಾವು ಪೂರ್ವಿಕ ಕಾಲದಿಂದ ಸರ್ ನಾವು ಕೃಷಿ ಪ್ರಧಾನ ಕುಟುಂಬನೇ ನಮ್ದು. ನಾನು ಊರಲ್ಲಿ ನಾನು ಹೊರಗಡೆ ಪ್ರೈವೇಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ, ಒಂದು 10 ವರ್ಷ ಕೆಲಸ ಮಾಡಿ ಬಂದವನು. ನಾನು ಊರಿಗೆ ಬಂದು 10 ವರ್ಷ ಆಯ್ತು. 10 ವರ್ಷ ಬಂದಾದ ನಂತರ ನಾನು ಜಮೀನು ಒಳಗಡೆ ಅಡಿಕೆ ತೋಟ ಮಾಡಲಿಲ್ಲ. ನಾನು ಸಪರೇಟ್ ಆಗಿ ನಮ್ಮ ಮನೆ ಹಿಂದ್ಗಡೆ ಸ್ವಲ್ಪ ಫ್ಲಾಟ್ ಜಾಗ ಇತ್ತು, ಅಲ್ಲಿ ಮನೆ ಪಕ್ಕದಲ್ಲಿ ಹೊಳೆ ಇತ್ತು. ಹಾಗಾಗಿ ನಾನು 1 ಎಕರೆ ಅಡಿಕೆ ತೋಟನ ಅಲ್ಲಿ ಹಕ್ಕಲಲ್ಲೇ ಮಾಡ್ಕೊಂಡೆ. ಅದು ಚೆನ್ನಾಗಿ ಬರ್ತಾ ಇದೆ, ಒಂದು 13 ಕ್ವಿಂಟಲ್ ಅಡಿಕೆ ಆಗ್ತಾ ಇದೆ ಆಲ್ರೆಡಿ. ಹಾಗೆ ಗದ್ದೆಯಲ್ಲಿ ಒಂದು ಸ್ವಲ್ಪ ಮಾಡಿದೀನಿ, ಯಾಕೆಂದ್ರೆ ಅದೊಂದು ಆಹಾರ ಬೆಳೆ ಅಲ್ಲ ಅಡಿಕೆ. ಮತ್ತೆ ನಾವು ಇರೋ ಗದ್ದೆ ಎಲ್ಲ ಹಾಳು ಮಾಡ್ಕೊಂಡು ಈಗಲೇ ಅಡಿಕೆ ತುಂಬಿಸ್ಕೊಂಡ್ರೆ ಮುಂದೆ ನಮಗೆ ಅಡಿಕೆ ಏನು ತಿನ್ನಕ್ ಬರಲ್ಲ. ಊಟ ಭತ್ತನೇ ಬೇಕು, ಮತ್ತೆ ಭತ್ತ ತುಂಬಾ ಕಾಸ್ಟ್ಲಿನೂ ಆಗುತ್ತೆ, ಅಡಿಕೆ ರೇಟ್ ನಿಲ್ಲುತ್ತೆ ಅನ್ನೋ ಯಾವ ಭರವಸೆನೂ ಇಲ್ಲ. ಹಾಗಾಗಿ ಮತ್ತೆ ಇನ್ನೊಂದು 2 ಎಕರೆ ಜಾಗ ನಮ್ದು ಖಾತೆ ಜಾಗ ಇದೆ, ಅದರಲ್ಲಿ ಬಿದಿರನ್ನು ಹಾಕಬೇಕು ಅನ್ನೋ ಎಲ್ಲ ತಯಾರಲ್ಲಿದ್ದೀವಿ. ಈ ಸಾರ ಸೆಂಟರ್ನವರು ಅದಕ್ಕೆ ಸ್ವಲ್ಪ ಮಾಹಿತಿ ಕೊಟ್ಟಿದ್ದಾರೆ, ಮತ್ತೆ ಇಲ್ಲೇ ಒಂದು FPO ಕೂಡ ಮಾಡ್ತಾ ಇದಾರೆ. ಹಾಗಾಗಿ ನಾವು ಅದನ್ನ ಒಂದು 2-2.5 ಎಕರೆ ಬಿದಿರನ್ನ ನೆಡಬೇಕು ಅನ್ನೋ ಪ್ಲಾನಿಂಗ್ ಅಲ್ಲಿ ಇದ್ದೀನಿ. ಹಾಗೆ ಇನ್ನು ಸ್ವಲ್ಪ ಮಿಶ್ರ ಬೆಳೆ ಮಾಡಬೇಕು ಅಂತಕ್ಕಂಥದ್ದು. ಒಂದು ಅಡಿಕೆ ತೋಟ ಅಂದ್ರೆ ಬರೀ ಅಡಿಕೆ ತೋಟ ಮಾತ್ರ ಆಗಬಾರ್ದು, ಅದರಲ್ಲಿ ಕಾಳು ಮೆಣಸು ಇರ್ಬೋದು, ಇನ್ನು ಇತರೆ ಅದರಿಂದ ಏನೇನು ವಾಣಿಜ್ಯ ಬೆಳೆಗಳು ತೆಗಿಲಿಕ್ಕಾಗತ್ತೆ, ಆ ಥರ ಒಂದು ಅಡಿಕೆ ತೋಟದಲ್ಲಿ ಒಂದು 3-4 ವಿಧವಾದ ಬೆಳೆಗಳನ್ನು ಬೆಳಿಬೇಕಂತಕ್ಕಂಥ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಕಾಳು ಮೆಣಸೆಲ್ಲ ಹಾಕೊಂಡಿದ್ದೀನಿ, ಈಗ ಚೆನ್ನಾಗಿ ಬರ್ತಾ ಇದೆ. ಅದು ಹೊರತುಪಡಿಸಿ ಒಂದು ಎರೆಹುಳು ತೊಟ್ಟಿಯನ್ನು ಕೂಡ ನಾನು ಓನಾಗಿ ಮಾಡ್ಕೊಳ್ಬೇಕು. ಮತ್ತೆ ಮೀನು ಸಾಕಾಣಿಕೆ ಬಗ್ಗೆ ವಿಶೇಷ ಆಸಕ್ತಿ ಇದೆ ಸರ್ ನನಗೆ. ನಮಗೆ ಒಂದು 1-4 ಎಕರೆ ಗದ್ದೆ ಇರೋದ್ರಿಂದ ಅದರಲ್ಲಿ ಮ್ಯಾಕ್ಸಿಮಮ್ ಒಂದು 60-70-100 ಫೀಟಿನ ಒಂದು ಕೆರೆ ಮಾಡ್ಕೊಂಡ್ರೆ ನನಗೆ ವರ್ಷಕ್ಕೆ ಒಂದು 2-3 ಲಕ್ಷ ಆದಾಯ ನಾನು ಮೀನಲ್ಲೇ ಮಾಡಬೇಕು ಅಂತಕ್ಕಂಥ ಒಂದು ಪ್ಲಾನ್ ಇದೆ. ಅದು ಬಹುಶಃ ನಮ್ಮ ಮಲೆನಾಡು ಭಾಗದಲ್ಲಿ ಮಳೆಗಾಲನೂ ಸಾಕಷ್ಟು ಆಗೋದ್ರಿಂದ ರೈತರು ಈ ದಿಕ್ಕಲ್ಲಿ ಸಾಕಷ್ಟು ಗಮನ ಹರಿಸ್ಬೇಕು ಸರ್. ಇದು ಮೀನಿಗೆ ಯಾವುದೇ ರೋಗ ಇಲ್ಲ, ತುಂಬಾ ಕಡಿಮೆ, ಮತ್ತೆ ಮೀನಿಗೆ ಖರ್ಚು ಕಡಿಮೆ. ಪ್ರತಿಯೊಬ್ಬರು ಕೂಡ ಮೀನು ಒಂದು ಅವರವ್ರ ಕುಟುಂಬಕ್ಕಾಗ ಆಗೋಷ್ಟಾಗಿ ಅಥವಾ 1 ಲಕ್ಷ ರೂಪಾಯಿ ಆದಾಯವನ್ನು ಪ್ರತಿ ವರ್ಷ ನಾವು ಶುಂಠಿಗೆಲ್ಲ ಇಷ್ಟೆಲ್ಲ ದುಡ್ಡು ವೇಸ್ಟ್ ಮಾಡಿ ಜಮೀನು ಹಾಳು ಮಾಡ್ಕೊಂಡು ಪರಿಸರ ಹಾಳು ಮಾಡ್ಕೊಳ್ಬೋದು, ಪ್ರತಿಯೊಬ್ಬರು ಈ ಮೀನುಗಾರಿಕೆ ಬಗ್ಗೆ ಜಾಸ್ತಿ ಆಸಕ್ತಿ ಮಾಡಿದ್ರೆ ಆರ್ಥಿಕವಾಗಿ ನಾವು ಸ್ವಲ್ಪ ಸದೃಢ ಆಗ್ಬೋದು ಅಂತ ಕಾಣಿಸ್ತದೆ ಸರ್. ಒಳ್ಳೇದು ಗುರುಮೂರ್ತಿಗಳೇ, ಖುಷಿ ಆಯ್ತು ನಿಮ್ ಜೊತೆಗೆ ಮಾತಾಡಿ. ಎಷ್ಟೆಷ್ಟೋ ಕನಸುಗಳನ್ನ ಇಟ್ಕೊಂಡಿದ್ದೀರಿ, ಬಹುಶಃ ಮತ್ಸ್ಯೋದ್ಯಮ ಒಂದು ಕೇಂದ್ರ ಸರ್ಕಾರವೂ ಇದಕ್ಕೆ ಬಹಳ ಸಪೋರ್ಟ್ ಮಾಡ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ನಿಮ್ಮ ಎಲ್ಲ ಕಾರ್ಯಗಳು ಯಶಸ್ವಿಯಾಗಲಿ ಅಂತ ಹೇಳಿ ಹಾರೈಸ್ತೀನಿ. ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್. ಇದುವರೆಗೆ ಮಲೆನಾಡಿನ ಕೃಷಿ ಈ ಕುರಿತು ಹೊಸನಗರ ತಾಲೂಕು ಮುತ್ತಿನಳ ಗ್ರಾಮದ ಗುರುಮೂರ್ತಿ ಇವರೊಡನೆ ಸಂದರ್ಶನವನ್ನು ಕೇಳಿದರೆ. ಇನ್ನು ಮುಂದೆ ಜಾನಪದ ಸಂಗೀತ. ಪಾರ್ವತಿಪತಿಯ ರಾಮಾಯಿಂದರವಾದ ತಂಗಿಯ ಕರಿಯಕ್ಕೆ ಅಣ್ಣ ಶೃಂಗರವಾದ ಅಟ್ಟಿಗೆ ತೇಜ ಬಿಡಿಸಾನೋ ಬಿಡಿಸಾನೋ ಅಟ್ಟಿಯ ತೇಜ ಬಿಡಿಸಾನೋ ಅಣ್ಣಯ್ಯ ಕಟ್ಟಿದ ಬೋತೆ ಪರಿಮಳವೋ ಪರಿಮಳವೋ ಕೈಯಲ್ಲಿ ಕೆಂದತ್ತ ಕೆಂಪಂಗೆ ಮೈಯಲ್ಲಿ ಉಗುರಲ್ಲಿ ಬುಗರೆ ತಿರವೋತ ತಿರವೋತ ಉಗುರಲ್ಲಿ ಬುಗರೆ ತಿರಗೋತ ಅಣ್ಣಯ್ಯ ಬಂದ ತಂಗೆ ಕರೆಯೋಚೆ ಕರೆಯೋಚೆ ಉಗುರಲ್ಲಿ ಬುಗರಿ ತಿರವೂತ ಅಣ್ಣಯ್ಯ ದೊರೆ ಬಂದ ತಂಗಿ ಕರೆಯೋಕೆ ಕರೆಯೋಕೆ ಬಂದ ಅಣ್ಣನಿಗೆ ಕೊಳ್ಳಡಿಗೆ ಕುಡಿ ನೀರ ಬಂದ ಅಣ್ಣನಿಗೆ ಕೊಳ್ಳಡಿಗೆ ಕುಡಿ ನೀರ ಚಂದವೇನಣ್ಣ ತವರಲ್ಲಿ ತವರಲ್ಲಿ ಬಂದ ಅಣ್ಣನಿಗೆ ಕೊಳ್ಳಡಿಕೆ ಕುಡಿ ನೀರ ಚಂದವೇನಣ್ಣ ತವರಲ್ಲಿ ತವರಲ್ಲಿ ಅಮ್ಮಯ್ಯ ಚಂದವೇ ನನ ತಂಗಿ ಚಂದವೇ ಅಮ್ಮಯ್ಯ ಚಂದವೇ ನನ ತಂಗಿ ಕರೆಯಕ್ಕೆ ಬಂದೇನೆ ನಡೆಯಮ್ಮ ನಡೆಯಮ್ಮ ಚಂದವೇ ಅಮ್ಮಯ್ಯ ಚಂದವೇ ನನ ತಂಗಿ ಚಂದವೇ ಅಮ್ಮಯ್ಯ ಚಂದವೇ ನನ ತಂಗಿ ಕರೆಯಕ್ಕೆ ಬಂದೇ ನಡೆಯಮ್ಮ ನಡೆಯಮ್ಮ ಹೆಣ್ಣಿಗೆ ಬರಬೋಡ ನಿನ ಮನ್ನೆ ಬರದಲ್ಲಿ ಹೆಣ್ಣಿಗೆ ಬರಬೋಡ ನಿನ ಮನ್ನೆ ಬರದಲ್ಲಿ ಒಂದೋರ ಸೀಮೆ ದೊರೆ ಬಾಂಗೋ ದೊರೆ ಬಾಂಗೋ ಎಣ್ಣಿಗೆ ಬರವಳ ನಿನ ಮನ್ನೆ ಬರದಲ್ಲೇ ಎಣ್ಣಿಗೆ ಬರವಳ ನಿನ ಮನ್ನೆ ಬರದಲ್ಲೇ ಒನ್ನೂರ ಸೀಮೆ ದೊರೆ ಬಂದೋ ದೊರೆ ಬಂದೋ ಒನ್ನೂರ ಸೀಮೆ ದೊರೆ ಬಂದ ನನ ತಂಗಿ ಒಂದು ಕಂಕಣದ ಕಡಿತೋದ ಕಡಿತೋದ ಮೂರು ಸೀಮೆ ದೊರೆ ಬಂದ ನನ ತಂಗಿ ಒಂದು ಕಂಕಣದ ಕಟಿಸೋದ ಕಟಿಸೋದ ನೀರಿ ಗೋದಾಗ ಗದ್ದೆಯ ಬೆಳದಾಗ ನೀರಿ ಗೋದಾಗ ಗದ್ದೆಯ ಬೆಳದಾಗ ಮಾಡಿಕೊಳ್ಳಲಣ್ಣ ಮದುವೆಯ ಮದುವೆಯ ಗಜವೇರಿ ಹೋದಾಗ ಗಜ್ಜೆಯ ಬೆಳೆದಾಗ ಗಜವೇರಿ ಹೋದಾಗ ಗಜ್ಜೆಯ ಬೆಳೆದಾಗ ಮಾಡಿಕೊಳ್ಳಲಣ್ಣ ಮದುವೆಯ ಮದುವೆಯ ಚಿಂತಿಲ್ಲ ಅಣ್ಣಯ್ಯ ಎಣ್ಣ ಕೊಡಬೇಕು ಚಿಂತಿಲ್ಲ ಅಣ್ಣಯ್ಯ ಉತ್ತಮರ ಮಗಳ ತರತೇನೆ ತರತೇನೆ ಹೆಣ್ಣು ಕೊಡಾದಿದ್ರೋ ಚಿಂತಿಲ್ಲ ಅಣ್ಣಯ್ಯ ಹೆಣ್ಣು ಕೊಡಾದಿದ್ರೋ ಚಿಂತಿಲ್ಲ ಅಣ್ಣಯ್ಯ ಉತ್ತಮರ ಮಗಳ ತರತೀನಿ ತರತೀನಿ ಉತ್ತಮರ ಮಗಳ ತರತೀನಿ ಅಣ್ಣಯ್ಯ ತರತೀನಿ ತರತೀನಿ ಕಾಫಿ ಗಿರಣ್ಣ ತರುತೀನಿ ತರುತೀನಿ ಬಂದ ಮಗಳೇ ಗಾಲು ಅನ್ನವ ನೀಡಿ ಬಂದ ಮಗನಿ ಗಾಲು ಅನ್ನವ ನೀಡಿ ಉತ್ತರ ದೇವಿ ಎಂಬ ಸೊಸೆ ಬೇಡ ಸೊಸೆ ಬೇಡ ಅಶುದು ಬಂದ ಮಗನಿಗಾಲು ಅನ್ನವ ನೀಡಿ ಅಶುದು ಬಂದ ಮಗನಿಗಾಲು ಅನ್ನವ ನೀಡಿ ಉತ್ತರ ದೇವಿ ಎಂಬ ಸೊಸೆ ಬೇಡ ಸೊಸೆ ಬೇಡ ಹೋಗಳು ಒಗತಿಯ ಒಂದಾಳೆ ಕಿವಿಯೋಳೆ ಹೋಗಳು ಒಗತಿಯ ಒಂದಾಳೆ ಕಿವಿಯೋಳೆ ಪಟದ ಮೇಲೆ ಪಟತೀರೇ ಪಟತೀರೇ ಹೋಗೋಳ ಒಗುತ್ತೀಯ ಒನ್ನಾಲಕಿಯೋಳೆ ಹೋಗೋಳ ಒಗುತ್ತೀಯ ಒನ್ನಾಲಕಿಯೋಳೆ ಪಟದ ಮೇಲೆ ಪಟ ಸೀರೆ ಪಟ ಸೀರೆ ಪಟ್ಟದ ಮೇಲೆ ಪಟ ಸೀರೆ ಊಟ ಕಂಡು ಹೋಗಮ್ಮ ತಂಗಿ ತೊಸೆ ಬಾಲೆ ತೊಸೆ ಬಾಲೆ ಹೋಗಮ್ಮ ತಂಗಿ ಸೊಸೆ ಬಾಲೆ ಸೊಸೆ ಬಾಲೆ ನೀವಾದಾರುಡಕೊಳ್ಳೆ ನಿಮ್ಮ ಮಕ್ಕಳೇ ಉಳಿಸಿ ನೀವಾದಾರುಡಕೊಳ್ಳೆ ನಿಮ್ಮ ಮಕ್ಕಳೇ ಉಳಿಸಿ ಆರೆಲ್ಲ ಗುಂಬಾಕಿರೆ ತುದಿಯೇ ಮಡಗಿರಿ ಒಕ್ಕಿಗೆ ನನ್ನ ತವರಿಗೆ ತವರಿಗೆ ನೀವಾದ ರುಟಕೊಳ್ಳಿ ನಿಮ್ಮ ಮಕ್ಕಳೇ ಗುಡಿಸಿ ನೀವಾದ ರುಟಕೊಳ್ಳಿ ನಿಮ್ಮ ಮಕ್ಕಳೇ ಗುಡಿಸಿ ಆಡಲ್ಲೋ ಗುರಿಗೆ ಕರದೂಡಸಿ ಕರದೂಡಸಿ ಅದಕ್ಕೆ ಗೋನಾಚಿಗೋ ವಾದ ಪಂತ ಬಿದ್ದು ಅಕ್ಕಿ ಗೋನಾಚಿಗೋ ವಾದ ಪಂತ ಬಿದ್ದು ಹೋಗ್ತೀನಿ ನನ್ನ ಊರಿಗೆ ಊರಿಗೆ ವಾದ ಪಂತವ ಬಿದ್ದು ಅದಕ್ಕೀಗೋ ನಾ ಬೇಗ ವಾದ ಪಂತವ ಬಿದ್ದು ನನ್ನ ತವರಿಗೆ ತಂಗಿ ಎಂಬ ಶಲ್ಲ ಇಲ್ಲಿಗೆ ಮರೆ ಅಣ್ಣ ತಂಗಿ ಎಂಬ ಶಲ್ಲ ಇಲ್ಲಿಗೆ ಮರೆ ಅಣ್ಣ ಅಣ್ಣ ನಮ್ಮ ಮನೆಯ ಮರತೇನೋ ಮರತೇನೋ ತಂಗಿ ಎಂಬ ಶಲ್ಲ ಇಲ್ಲಿಗೆ ಮರೆ ಅಣ್ಣ ತಂಗಿ ಎಂಬ ಶಲ್ಲ ಇಲ್ಲಿಗೆ ಮರೆ ಅಣ್ಣ ಅಣ್ಣ ನಮ್ಮ ಮನೆಯ ಮರತೇವೋ ಮರತೇವೋ ಹಳತಿನಣ್ಣಾದಾಗ ಉಣಸೆ ಬರ ಬೇಕಾಗ ಹಳತಿನಣ್ಣಾದಾಗ ಉಣಸೆ ಬರ ಬೇಕಾಗ ನೀಲಪ್ಪಳ ಮಗಳ ಪಡದಾಗ ಪಡದಾಗ ಹಳಸಿನಣ್ಣಾದಾಗ ಉಣುಸೆ ಫಲ ಬಿಟ್ಟಾಗ ಹಳಸಿನಣ್ಣಾದಾಗ ಉಣುಸೆ ಫಲ ಬಿಟ್ಟಾಗ ನೀನು ಬಳ ಮಗಳ ಪಡೆದಾಗ ಪಡೆದಾಗ ಬಳ ಮಗಳ ಪಡೆದಾಗ ಅಣ್ಣಯ್ಯ ನಾನು ಬರ್ತೀನಣ್ಣ ತವರಿಗೆ ತವರಿಗೆ ನೀನೊಬ್ಬಳ ಮಗಳ ಪಡೆದಾಗ ಅಣ್ಣಯ್ಯ ನಾನು ಬರ್ತೀನಣ್ಣ ತವರಿಗೆ ತವರಿಗೆ ಒಬ್ಬಳ ಮಗಳ ಪಡೆದಾಗ ಅಣ್ಣಯ್ಯ ನಾನು ಬರತೇನಣ್ಣ ತವರಿಗೆ ತವರಿಗೆ ತಂಗಿ ಎಂಬ ಶೊಲ್ಲ ಇಲ್ಲಿಗೆ ಮರೆಯಣ್ಣ ತಂಗಿ ಎಂಬ ಶೊಲ್ಲ ಇಲ್ಲಿಗೆ ಮರೆಯಣ್ಣ ಅಣ್ಣನ ಮನೆಯ ಮರತೇನೋ ಮರತೇನೋ ತಂಗಿ ಎಂಬ ಶೊಲ್ಲ ಇಲ್ಲಿಗೆ ಮರೆಯಣ್ಣ ಅಣ್ಣನ ಮನೆಯ ಮರತೇವೋ ಮರತೇವೋ ನೀರಿ ಹೋದಾಗ ಗದ್ದೆಯ ಬೆಳದಾಗ ಮಾಡಿಕೊಳ್ಳಲಣ್ಣ ಮದುವೆಯ ಗಜನೇರಿ ಗೋದಾಟ ಗಜೆಯ ತಳದಾಗ ಗಜನೇರಿ ಗೋದಾಟ ಗಜೆಯ ತಳದಾಗ ಮಾಡಿಕೊಳ್ಳಲಣ್ಣ ಮದುವೆಯ ಮದುವೆಯ ಸಮಂಚ ಆಚರಣವ ಸಮಂಚ ಈಚರಣವ ಸಮಂಚ ಮಂಚದ ನಡುವೆ ಅನಿತ ಕಾಂಡ ಅನಿತ ಕಾಂಡ ಆಚರಣವ ಸಮಂಚ ಈಚರಣವ ಸಮಂಚ ಮಂಚದ ನಡುವೆ ಅನಿತ ಕಾಂಡ ಅನಿತ ಕಾಂಡ ಮಂಚದ ನಡುವೆ ನಿತ ಕಾಂಡ ತಂಗವ್ವ ಮಂಚದ ನಡುವೆ ನಿತ ಕಾಂಡ ತಂಗವ್ವ ಹೋಗಿತ್ತು ಬರ್ತೀನಿ ನನ್ನ ಊರಿಗೆ ಊರಿಗೆ ಮಂಚದ ನಡುವೆ ನಿತಿ ಕಂಡ ತಂಗವ್ವ ಹೋಗ್ತೀನಿ ನನ್ನ ಊರಿಗೆ ಊರಿಗೆ ತಂಗಿ ಎಂಬ ಶಲ್ಲ ಇಲ್ಲಿಗೆ ಮರೆಯಣ್ಣ ತಂಗಿ ಎಂಬ ಶಲ್ಲ ಇಲ್ಲಿಗೆ ಮರೆಯಣ್ಣ ಅಣ್ಣನ ಮನೆಯ ಮರತೇನ ಮರತೇನ ತಂಗಿಯ ಕರೆಯೋಕೆ ಅಣ್ಣ ಶೃಂಗಾರವಾದ ತಂಗಿಯ ಕರೆಯೋಕೆ ಅಣ್ಣ ಶೃಂಗಾರವಾದ ಅಟ್ಟಿಗೆ ತೇಜ ಬಿಡಿಶಾನ ಬಿಡಿಶಾನ ಕೈಯಲ್ಲಿ ಕೆಂಗೆ ತಾ ಕೆಂಪಂಗೆ ಮೈಯಲ್ಲಿ ಕೈಯಲ್ಲಿ ಕೆಂಗೆ ತಾ ಕೆಂಪಂಗೆ ಮೈಯಲ್ಲಿ ಉಗರಲ್ಲಿ ಬುಗಾರೆ ತಿರವೂತ ತಿರವೂತ ತಿರವೂತ ಅಣ್ಣಯ್ಯ ಜೊರೆ ಬಂದ ತಂಗಿ ಕರೆಯೋಕೆ ಕರೆಯೋಕೆ ತೊರಿ ಬಂದ ತಂಗಿ ಕರೆಯೋಕೆ ನೋವ ಜೊರೆ ಬಂದ ತಂಗಿ ಕರೆಯೋಕೆ ಕರೆಯೋಕೆ ಉತ್ತರ ದೇವಿ ಎಂಬ ಸೊಸೆ ಬೇಡ ನನ್ನಮ್ಮ ಉತ್ತರ ದೇವಿ ಎಂಬ ಸೊಸೆ ಬೇಡ ನನ್ನಮ್ಮ ಉತ್ತರ ದೇವಿ ಎಂಬ ಸೊಸೆ ಬೇಡ ಸೊಸೆ ಬೇಡ ಉತ್ತರ ದೇವಿ ಎಂಬ ಸೊಸೆ ಬೇಡ ನನ್ನಮ್ಮ ಕಾಶಿ ಗಿರಡೆ ನಾ ತರವೇನ ತರವೇನ ಓ ನಮ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ನಮ ಶಿವಾಯ ನಮ ಶಿವಾಯ ನಡೆ ನಡೆಯಿಂದ ನಾ ನಡೆಯಬೇಕಣ್ಣ ನಡಿ ನುಡಿಯಿಂದ ನಾ ನಡೆಯಬೇಕಣ್ಣ ಜಯವಿದು ನಡುವೆ ಓಟಿ ತಣ್ಣ ನುಡಿಯಿಂದ ನಾ ನಡೆಯಬೇಕಣ್ಣ ತಿಳಿಯಬೇಕಣ್ಣ ನಡಿ ನುಡಿಯಿಂದ ನಾ ನಡೆಯಬೇಕಣ್ಣ ಜಯವಿದು ಬಾಗಿಯ ತಿಳಿಯಬೇಕಣ್ಣ ಜಯವಿದು ಬಾಗಿಯ ತಿಳಿಯಬೇಕಣ್ಣ ಕೆಮ್ಮಣ್ಣೋ ನೇಲೆ ಉಳಸೋಣಮ್ಮನ್ನೋ ಸದ್ದೇನೋ ಕೆಂದೋ ಬಸವೈನ ಉಳಸೋಸವೈನ ಉಳಸೋಣ ಮಾಡಗ ಸಾಲಗ ಸರ ಕಂಠೆ ನುಡುದ ಉಳಸೋಣ ಮಾಡಗ ಸಾಲಗ ಸರ ಕಂಠೆ ಸಾಲಗ ಸರ ಕಂಠೆ ಏನೆಂದೋ ನುಡುದ ಅಪ್ಪೈ ಮುದ್ರೆಯ ಮರೆತಾರೋ ಏನೆಂದೋ ನುಡುದವು ಅಪ್ಪೈ ಮುದ್ರೆಯ ಅಪ್ಪೈ ಮುದ್ರೆಯ ಮರೆತೋ ಮಾನೆಗೆ ಬಂದು ಮತ್ತಾಳು ಕಳಸೆ ತರಸ್ಯಾರು ಮರೆತೋ ಮಾನೆಗೆ ಬಂದು ಮತ್ತಾಳು ಕಳಸೆ ಮಾಡರ ಹೊಳೆಯಲ್ಲೇ ಇದುವೇನೋ ಗದ್ದೋಲ ಕೌಲ ಬಸವೈನ ಉಳಿವಾಳ ಇದು ಏನೋ ಗದ್ದಲ ಕೌಲ ಬಸವೈನ ಕೌಲ ಬಸವೈನ ಉಳಸೋನ ಮಾಡಗ ಸಾಲಗ ಸರಗಂಟೆ ನುಡುಗ ಉಳಸೋನ ಮಾಡಗ ಸಾಲಗ ಸರಗಂಟೆ ಸಾಲಗ ಸರಗಂಟೆ ಏನೆಂದು ನುಡದಾವು ಅಣ್ಣೈ ಮುದ್ರೆಯ ಮರೆತಾರು ಏನೆಂದು ನುಡದಾವು ಅಣ್ಣೈ ಮುದ್ರೆಯ ಮರೆತೈ ಮುದ್ರೆಯ ಮರೆತು ಮಾನೆಗೆ ಬಂದು ಮತ್ತಾಳು ಕಳಸೆ ತರಸ್ಯಾರು ಮರೆತು ಮಾನೆಗೆ ಬಂದು ಮತ್ತಾಳು ಕಳಸೆ ತರಸ್ಯಾರು ಗದ್ದಲ ಜಾಲ ಬಸವೈನಾ